ಕೋಕಾ ಕ್ವಿಂಟಾಲಿಗೆ 25,000 ರಿಂದ 27,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 10,500 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 20,000 ರಿಂದ 26,000 ರೂಪಾಯಿಗಳು, ಎರಡನೇ ವರ್ಗ 1,000ಕ್ಕೆ 18,000 ರಿಂದ 22,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 ರಿಂದ 5,250 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,100 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,450 ರಿಂದ 4,250 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,100 ರಿಂದ 2,300 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 ರಿಂದ 4,800 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,200 ರಿಂದ 4,600 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,250 ರಿಂದ 4,900 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 19,000 ರಿಂದ 30,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,000 ರಿಂದ 60,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 ರಿಂದ 4,500 ರೂಪಾಯಿಗಳು, ಕದಳಿಬಾಳೆ ಕ್ವಿಂಟಾಲಿಗೆ 5,500 ರಿಂದ 6,500 ರೂಪಾಯಿಗಳು, ಗಾಳಿಬಾಳೆ ಕ್ವಿಂಟಾಲಿಗೆ 4,000 ರಿಂದ 5,500 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಾಲಿಗೆ 6,000 ರಿಂದ 7,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಆತ್ಮೀಯ ಕೇಳುಗರೆ, ಕೆಟಿ ಗಟ್ಟಿಯವರ ಬಾನುಲಿ ನಾಟಕ ಧಾರಾವಾಹಿ ತಾಳಮದ್ದಳೆ ಪ್ರತಿ ಗುರುವಾರ ಬೆಳಿಗ್ಗೆ 9 ಗಂಟೆಗೆ. ಅಲ್ಲದೆ ನಿನಗೆ ಗೊಂತೆ ಇದ್ದು, ಎನಗೆ ಕೆಲಸ ಮಾಡಿದರುವುದೇ ಎನ್ನ ಇಷ್ಟದ್ದು ವಕೀಲಿ ಕೆಲಸವೂ ಅಲ್ಲ, ಬ್ಯಾಂಕ್ ಕೆಲಸವೂ ಅಲ್ಲ. ಅದು ಮಾತ್ರ ಅಪ್ಪು, ನಿಂಗಳ ಪ್ರಾಣ ಇಪ್ಪದು ತಾಳಮದ್ದಳೆಯಲ್ಲಿ ಮತ್ತೆ ತೋಟಲ್ಲಿ. ಆದ್ರೆ ನಿಂಗಳೊದ್ದುದೇ ಆಳುವಂದುದೇ ತಾಳಮದ್ದಳೆ ಜೋಡಿ 5 ವರ್ಷದ ಜನಾಂಗಕ್ಕೆ ಮರತ್ತೇ ಹೋಯ್ದು. ಅದು ಎಂಗಳಿಂದಾಗಿ ಮರತ್ತು ಹೋದದಲ್ಲ, ಡೆಲ್ಲಿಗೆ ಟ್ರಾನ್ಸ್ಫರ್ ಆದದರಿಂದ ಮರತ್ತು ಹೋದದು. ಅದರ ಈಗಲೂ ಜೋಡಿಸಲಕ್ಕು. ಹಂಗಾದ್ರೆ ತೋಟ ಅದರ ಕೆಲಸ? ವಾಪಾಸು ತೋಟದ ಕೆಲಸಕ್ಕೆ ಕೈ ಹಾಕುತ್ತೆ. ಮೌನವೇ ತಾಳ ಮಾತೆ ಮದ್ದಳೆ, ಕರ್ಮವೇ ಪ್ರಣತಿ ಬದುಕೇ ಜ್ಯೋತಿ. ತಪ್ಪದೆ ಕೇಳಿ ತಾಳಮದ್ದಳೆ ಕೇಟಿ ಗಟ್ಟಿಯವರ ಬಾನುಲಿ ನಾಟಕ ಧಾರಾವಾಹಿ ನಾಳೆ ಬೆಳಿಗ್ಗೆ 9 ಗಂಟೆಗೆ. ತಾಳಮದ್ದಳೆಗೆ ಬನ್ನಿ. ಆತ್ಮೀಯ ಕೇಳುಗರೆ, ಪ್ರಾಯೋಜಿತ ಕಾರ್ಯಕ್ರಮ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೃತಿ ಸಂಪದದಲ್ಲಿ ಕೇಳಿ. ಕೃತಿ ಸಂಪದ ಪ್ರತಿದಿನ ಬೆಳಿಗ್ಗೆ 6:45 ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ. Thank you. ಆಕಾಶವಾಣಿ ಮಂಗಳೂರು. ಇದೀಗ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕಣ್ಣಿನ ಉರಿಯೂತಕ್ಕೆ ಕಾರಣ ಹಾಗೂ ಚಿಕಿತ್ಸೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿರುವ ತಜ್ಞ ವೈದ್ಯರು ಡಾ ಜೇಕಬ್ ಚಾಕೊ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ನಿಮ್ಮ ಕಣ್ಣಿನ ದೃಷ್ಟಿಯ ಸಮಗ್ರ ಆರೈಕೆಗಾಗಿ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್. ಫ್ರೀಡಮ್ ಇಸ್ ಜಸ್ಟ್ ಅ ಡಿಸಿಷನ್ ಅವೇ. ಪ್ರಸಾದ್ ನೇತ್ರಾಲಯ ಬ್ರಿಂಗ್ಸ್ ಟು ಯು ದ ಫಸ್ಟ್ ಇನ್ ಕೋಸ್ಟಲ್ ಕರ್ನಾಟಕ ರಿಲ್ಯಾಕ್ಸ್ ಸ್ಮೈಲ್ ಲೇಸರ್ ವಿಷನ್ ಕರೆಕ್ಷನ್ ಬಿಯಾಂಡ್ ಲೇಸಿಕ್ ವಿತ್ ನ್ಯೂ 3D ಫ್ಲಾಪ್ಲೆಸ್ ಪ್ರೊಸೀಜರ್. ಫ್ರೀ ಯೋರ್ ಸೆಲ್ಫ್ ಫ್ರಮ್ ಸ್ಪೆಕ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸಸ್. ಪ್ರಸಾದ್ ನೇತ್ರಾಲಯ, ಲೆಟ್ ಯುವರ್ ಐಸ್ ಸ್ಮೈಲ್. ವರ್ಲ್ಡ್ ಕ್ಲಾಸ್ ಸ್ಟೆರಿಲೈಸ್ಡ್ ಆಪರೇಷನ್ ಥಿಯೇಟರ್ಸ್, ನುರಿತ ತಜ್ಞ ವೈದ್ಯರುಗಳ ಹಾಗೂ ದಾದಿಯರ ಸೇವೆಯಲ್ಲಿ ಪ್ರತ್ಯೇಕ ಚಿಕಿತ್ಸಾಲಯಗಳು, ಕ್ಯಾಟ್ರಾಕ್ಟ್, ಫೆಕೋ ರಿಫ್ಲೆಕ್ಟ್ ಕ್ಲಿನಿಕ್, ಕಾರ್ನಿಯಾ ಕ್ಲಿನಿಕ್, ಡಯಾಬೆಟಿಕ್ ರೆಟಿನೋಪತಿ ಕ್ಲಿನಿಕ್, ಗ್ಲೂಕೋಮಾ ಕ್ಲಿನಿಕ್, ಸ್ಕ್ವಿನ್ ಪೀಡಿಯಾಟ್ರಿಕ್ ಕ್ಲಿನಿಕ್, ಕಂಪ್ಯೂಟರ್ ವಿಷನ್ ಕ್ಲಿನಿಕ್, 5 ಅಲ್ಟ್ರಾ ಮಾಡರ್ನ್ ಆಪರೇಷನ್ ಥಿಯೇಟರ್ಸ್. ವಿಸಿಟ್ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್, ಉಡುಪಿ, ಮಂಗಳೂರು, ತೀರ್ಥಹಳ್ಳಿ, ಪುತ್ತೂರು, ಸುಳ್ಯ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999 2221 2223611 STD ಕೋಡ್ 0824 ಮೊಬೈಲ್ 8277038000 ಇದೀಗ ನೇರವಾಗಿ ನಮ್ಮ ಸ್ಟುಡಿಯೋದತ್ತ. ಕೇಳುಗರಿಗೆಲ್ಲ ನಮಸ್ಕಾರ. ಪ್ರಸಾದ್ ನೇತ್ರಾಲಯ ಅರ್ಪಿಸುವ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆತ್ಮೀಯ ಸ್ವಾಗತ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಕಣ್ಣಿನ ಉರಿಯೂತ ಅಥವಾ ಯುವಿಟಿನ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸಲು ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಣ್ಣಿನ ತಜ್ಞರಾದ ಡಾಕ್ಟರ್ ಜೇಕಬ್ ಚಾಕೊ ಅವರು. ಡಾಕ್ಟರ್, ತಮಗೆ ನಮ್ಮ ಸಮಸ್ತ ರೇಡಿಯೋ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಥ್ಯಾಂಕ್ ಯು, ನಮಸ್ಕಾರ. ತಮಗೂ ಹೊಸ ವರ್ಷದ ಶುಭಾಶಯಗಳು ಸರ್. ಹ್ಯಾಪಿ ನ್ಯೂ ಇಯರ್ ನಿಮಗೆ. ಥ್ಯಾಂಕ್ ಯು ಸರ್. ಯುವಿಟಿನ್ ಕಣ್ಣಿನ ಉರಿಯೂತ ಅಂತಾರಲ್ಲ, ಅಂದರೆ ಏನದು? ಸೊ ಯುವಿಐಟಿಸ್ ಅಂದರೆ ನಮ್ಮ ಕಣ್ಣಿನ ಇದರಲ್ಲಿ ಆ್ಯಕ್ಚುಲಿ 3 ಲೇಯರ್ಸ್ ಇರ್ತದೆ, ಔಟರ್ ಮೋಸ್ಟ್ ಲೇಯರ್, ಮಿಡಲ್ ಲೇಯರ್ ಮತ್ತು ಇನ್ನರ್ ಲೇಯರ್. ಅದು ಮಿಡಲ್ ಲೇಯರ್ ಅಂದರೆ ಯುವಿಯ ಹೇಳ್ತದೆ, ಅದರಲ್ಲಿ ಕಣ್ಣಿನ ಕರಿಗುಡ್ಡೆ, ನರದ ಕೆಳಗಡೆ ಇರುವ ಕೋರಾಯ್ಡ್ ಇದೆಲ್ಲ ಯುವಿಯದಲ್ಲಿ ಬರ್ತದೆ. ಅದರಲ್ಲಿ ಸ್ವೆಲ್ಲಿಂಗ್, ಊತ ಇದ್ದರೆ ಯುವಿಐಟಿಸ್ ಅಂತ ಹೇಳ್ತದೆ. ಯುವಿಐಟಿಸ್ ಅಂದರೆ ಏನಾಗ್ತಂದರೆ ಅದು ಲೆನ್ಸ್ನ ಮುಂದಗಡೆ ಇದ್ದರೆ ಅಥವಾ ಲೆನ್ಸ್ನ ಹಿಂದ್ಗಡೆ ಇರುವ ಯುವಿಯಾದಲ್ಲಿ ಇನ್ಫ್ಲಮೇಷನ್ ಇದ್ದರೆ ಬೇರೆ ಬೇರೆ ಸಿಂಪ್ಟಮ್ಸ್ ಬರ್ತಾರೆ. ಆ ಸಿಂಪ್ಟಮ್ಸ್ ಅಂದರೆ ಆ್ಯಂಟೀರಿಯರ್ ಅಂದರೆ ಲೆನ್ಸ್ನ ಮುಂದಗಡೆ ಇರುವ ಯುವಿಯಲ್ ಟಿಶ್ಯೂ ಇನ್ಫ್ಲೇಮ್ಡ್ ಇದ್ದರೆ ಕಣ್ಣು ಕೆಂಪಾಗ್ತದೆ, ಕಣ್ಣಿನ ನೀರು ಬರ್ತದೆ, ನೋವು ಇರ್ತದೆ, ತಲೆನೋವು ಇರ್ತದೆ ಮತ್ತು ಸ್ವಲ್ಪ ಬ್ಲರಿಂಗ್ ಆಫ್ ವಿಷನ್. ಅಷ್ಟು ಬ್ಲರಿಂಗ್ ಇಲ್ಲ ಬಟ್ ಬ್ಲರಿಂಗ್ ಇರ್ತದೆ ಮತ್ತು ಕಣ್ಣಲ್ಲಿ ಒಂದು ತುಂಬ ನೋವು ಇರ್ತದೆ. ಮತ್ತು ಪೋಸ್ಟೀರಿಯರ್ ಯುವಿಐಟಿಸ್ ಅಂದರೆ ಲೆನ್ಸ್ನ ಹಿಂದ್ಗಡೆ, ಅದು ಆಗ ನರದಲ್ಲಿ ಸ್ವೆಲ್ಲಿಂಗ್ ಇರ್ತದೆ, ಆಗ ದೃಷ್ಟಿ ಕಮ್ಮಿ ಆಗ್ತದೆ. ಕೆಲವೊಮ್ಮೆ ನೋವೇ ಇರುವುದಿಲ್ಲ ಬಟ್ ದೃಷ್ಟಿ ಕಮ್ಮಿ ಆಗ್ತದೆ. ಫ್ಲೋಟರ್ಸ್ ಇರ್ತದೆ ಅಂದರೆ ಕಪ್ಪು ಕಪ್ಪು ಚುಕ್ಕೆ, ಒಂದು ಮೋಡ ಹಾಗೆ ಕಾಣ್ತಾ ಇರ್ತದೆ ಮತ್ತು ಮತ್ತು ಕಣ್ಣಿನ ದೃಷ್ಟಿಯನ್ನು ನಾವು ಮೆಟಮಾರ್ಫಾಪ್ಸಿ ಅಂದರೆ ಆಲ್ಟರ್ಡ್ ವಿಷನ್, ಒಂದು ಶೇಪ್ ಎಲ್ಲ ಬೇರೆ ಬೇರೆ ಆಗಿ ಕಾಣ್ತದೆ. ಸೊ ಅದು ಪೋಸ್ಟೀರಿಯರ್ ಮತ್ತು ಆ್ಯಂಟೀರಿಯರ್ ಯುವಿಐಟಿಸ್ ಅಂದರೆ ಬೇರೆ ಬೇರೆ ಸಿಂಪ್ಟಮ್ಸ್ ಇರ್ತದೆ. ಡಾಕ್ಟರ್, ನೇರವಾಗಿ ಕರೆ ಎತ್ತ ಹೋಗೋಣ. ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಮತ್ತು ಊರು ಹೇಳಿ. ಕಣ್ಣು ಸ್ವಲ್ಪ ಡಿಮ್ ಆಗಿದಂತೆ, ಅವನಿಗೆ ಸ್ವಲ್ಪ ಡ್ರಿಂಕ್ಸ್ ಇದೆ, ಹ್ಯಾಬಿಟ್ ಉಂಟು. ಎಲ್ಲಿಂದ ಮಾತಾಡ್ತಿರೋದು ನೀವು? ಇಲ್ಲಿ ತಡಂಬೈಲು, ಸುರತ್ಕಲ್. ಓಕೆ, ಡಾಕ್ಟರ್ ಹತ್ರ ಮಾತಾಡಿ. ಕೊಡ್ತೇನೆ, ಈಗ ಮಾತಾಡು. ಏನು ಮೇಡಮ್? ಹಲೋ, ಹಲೋ ರಾಜ. ಎಂತ ಕಣ್ಣು ಡಿಮ್ ಆಗ್ತಾಂಗೆ, ಕಣ್ಣು ಕಾಣಿಲ್ಲ ಸರ್. ನಿಮ್ಮ ವಯಸ್ಸು ಎಷ್ಟು ಸರ್? ಮೇಡಮ್ ಸರ್, ನಮಸ್ಕಾರ ಸರ್. ಏನಾಯ್ತು ಸರ್? ಐ ತಿಂಕ್ ನಿಮ್ಮ ಇದು ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಬೇಕು, ಎಕೋ ಆಗ್ತಾ ಇದೆ. ಹಾಂ, ಪುನಃ ಹೇಳ್ತೀರಾ ಸರ್? ಕಣ್ಣಿನ ದೃಷ್ಟಿ ಕಮ್ಮಿ ಆಗ್ತಾ ಇದೆ, ಬ್ಲರ್ ಆಗ್ತಾ ಇದೆ ಅಲ್ಲ? ಹೌದು ಹೌದು. ನಿಮ್ಮ ರೇಡಿಯೋವನ್ನು ಸ್ವಲ್ಪ ದೂರ ಇಟ್ಟು ಮಾತನಾಡಿ ದಯವಿಟ್ಟು. ಓಕೆ ಸರ್, ನೀವು ಉತ್ತರ ಹೇಳಿ. ಸರ್ ಕೇಳ್ತಾ ಇಲ್ಲ, ಬಟ್ ಆಬ್ವಿಯಸ್ಲಿ ದೃಷ್ಟಿ ಕಮ್ಮಿ ಇದ್ರೆ ಮೇ ಬಿ ನಿಮ್ಮ ಏಜ್ ನನಗೆ ಬೇಕಾಗ್ತದೆ, ವಯಸ್ಸು ಜಾಸ್ತಿ ಇದ್ದರೆ ಕ್ಯಾಟ್ರಾಕ್ಟ್ ಇರ್ಬೋದು, ಶುಗರ್ ಇದ್ದರೆ ಶುಗರ್ನ ಪ್ರಾಬ್ಲಮ್ ಇರ್ಬೋದು, ನಮಗೆ ಹಿಸ್ಟ್ರಿ ಎಲ್ಲ ಕೇಳಬೇಕಾಗ್ತದೆ. ಈಗ ನಿಮ್ಮ ವಾಯ್ಸ್ ಬರ್ತಾ ಇಲ್ಲ, ನಿಮ್ಮ ವಾಯ್ಸ್ ಕ್ಲಿಯರ್ ಆದರೆ ನನಗೆ ಕ್ವೆಶನ್ಸ್ ಕೇಳ್ಬೋದು ನಿಮಗೆ. ವಯಸ್ಸು ಎಷ್ಟು ಸರ್? 57. ಓಕೆ ಆಯಿತು. ಮತ್ತು ನಿಮಗೆ ಶುಗರ್ನ ಪ್ರಾಬ್ಲಮ್ ಇದೆಯಾ? ಬಹುಶಃ ಕಟ್ಟಾಗಿದೆ ಅದು. ಡಾಕ್ಟರ್ ಉತ್ತರ ಹೇಳಿ ರೇಡಿಯೋದಲ್ಲಿ ಅವರಿಗೆ. 57 ವರ್ಷ ಅಂತ ಕಂಡು 57 ಇಯರ್ಸ್ ಅಂದರೆ ಯೂಶಲಿ ಆಬ್ವಿಯಸ್ಲಿ ಪೊರೆ ಇದ್ದರೆ ಹೀಗೆ ಬರ್ಬೋದು. ಮೋಸ್ಟ್ ಕಾಮನ್ಲಿ ಪೊರೆ ಬರೋದು ಮೋಸ್ಟ್ ಕಾಮನ್ ಕಾಸ್ ಆಫ್ ವಿಶುವಲ್ ಲಾಸ್ ಈ ಏಜಲ್ಲಿ ಆಫ್ಟರ್ 50. ಮತ್ತು ಆಬ್ವಿಯಸ್ಲಿ ಡ್ರಿಂಕ್ಸ್ ಅವರಿಗೆ ಅವರು ಹೇಳ್ತಾ ಇದ್ರು ಡ್ರಿಂಕಿಂಗ್ ಮಾಡ್ತಾರೆ ಅಂತಂದರೆ ಶುಗರ್ ಜಾಸ್ತಿ ಇದ್ದರೆ ಡೆಫಿನೆಟ್ಲಿ ಶುಗರ್ ಪ್ರಾಬ್ಲಮಿಂದ ನರದಲ್ಲಿ ಸ್ವೆಲ್ಲಿಂಗ್ ಬ್ಲೀಡಿಂಗ್ ಇರ್ಬೋದು. ಡ್ರಿಂಕ್ಸಿಂದ ಕೂಡ ಡೈರೆಕ್ಟ್ಲಿ ಕಣ್ಣಿನ ನರಕ್ಕೆ ಡ್ಯಾಮೇಜ್ ಆಗ್ಬೋದು. ಅಕ್ಯೂಟ್ ಅಂದರೆ ಮೀಥೈಲ್ ಆಲ್ಕೋಹಾಲ್ ಅಂದರೆ ಹೋಮ್ ಮೇಡ್ ಲಿಕ್ಕರ್ ತೆಗೆದರೆ ಅದರಲ್ಲಿ ಅಡಲ್ಟ್ರೇಷನ್ ಇರ್ತದೆ. ಸೊ ಅದರಿಂದ ಈವನ್ ಒಂದು ಡ್ರಿಂಕ್ ಕುಡಿದ್ರೂ ಕೂಡ ಅದರಿಂದ ದೃಷ್ಟಿ ಹೋಗ್ಬೋದು. ಅಂದರೆ ಮತ್ತು ಈವನ್ ಆಲ್ಕೋಹಾಲ್ ನಾರ್ಮಲ್ ಈಥೈಲ್ ಆಲ್ಕೋಹಾಲ್ ನಾವು ಎಲ್ಲರೂ ಅದು ಶಾಪಲ್ಲಿ ಸೇಲ್ ಆಗುವಾಗ ಈಥೈಲ್ ಆಲ್ಕೋಹಾಲಲ್ಲಿ ಕೂಡ ತುಂಬ ಕುಡಿದ್ರೆ ದೃಷ್ಟಿ ಕಮ್ಮಿ ಆಗ್ಬೋದು. ಅಂದರೆ ಆಲ್ಕೋಹಾಲ್ ಕೂಡ ಕಣ್ಣಿನ ದೋಷಕ್ಕೆ ಕಾರಣ ಆಗುತ್ತೆ. ಎಸ್ ಎಸ್ ಅಬ್ಸಲ್ಯೂಟ್ಲಿ. ಓಕೆ ಡಾಕ್ಟ್ರೆ, ಕಣ್ಣಿನ ಉರಿಯೂತಕ್ಕೆ ಮೂಲ ಕಾರಣ ಏನೇನು? ಸೊ ನಾವು ಕಣ್ಣಿನ ಉರಿ ಅಂದರೆ ಆ್ಯಕ್ಚುಲಿ ಔಟ್ಸೈಡ್ ದ ಐ ಇರ್ತದೆ. ಉರಿ ಕಣ್ಣಿನ ಒಳಗಡೆ ಇರೋದಿಲ್ಲ, ಅದು ಐ ಲಿಡ್ಸ್ ಕಂಜಂಕ್ಟೈವದಲ್ಲಿ ಇರ್ತದೆ. ಅದು ಯೂಶ್ವಲಿ ಯುವಿಯೈಟಿಸಲ್ಲಿ ಇರುವುದಿಲ್ಲ. ಇದು ಇರೋದು ಅಲರ್ಜಿಕ್ ಪ್ರಾಬ್ಲಮಿಂದ, ಐದರ್ ಡ್ರೈನೆಸ್ ಅಥವಾ ಅಲರ್ಜಿ ಇದ್ದರೆ. ಸೊ ಕಣ್ಣಿನ ಸರ್ಫೇಸಿಗೆ ಇರಿಟೇಷನ್ ಇದ್ದರೆ ಉರಿ ಇರ್ತದೆ ಅಥವಾ ಇಚ್ಚಿಂಗ್ ಇರ್ತದೆ. ಅದು ಸೊ ಡ್ರೈನೆಸ್ ಮತ್ತು ಅಲರ್ಜಿ ಮೋಸ್ಟ್ ಕಾಮನ್, ಕೆಲವೊಮ್ಮೆ ಇನ್ಫೆಕ್ಷನಿಂದ ಕೂಡ. ಓಕೆ, ಐ ಥಿಂಕ್ ಡಾಕ್ಟರ್ ಕರೆ ಇದೆ ಒಂದು, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ, ಯಾರು ಎಲ್ಲಿಂದ ಹೇಳಿ? ನಾನು ಕೇಶವ್ ಅಂತ, ಮಂಜುಶ್ವರ್ ಅಂತ. ಹೇಳಿ ಸರ್, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ. ಮಿಸ್ಸಿಗೊಂದು ಕಣ್ಣಲ್ಲಿ ಬಿಳಿ ಸ್ರಾವದಾಗಿ ಬರ್ತದೆ, ಕಣ್ಣಿನ ರೆಪ್ಪೆ ಸ್ವಲ್ಪ ಕೆಳಗೆ ಕಪ್ಪಾಗಿದೆ. ಅದು ಹೇಗೆ ಕಟ್ಟಾಗಿದೆ? ಅಲ್ಲ, ಬಿಳಿ ಸ್ರಾವದಾಗೆ ಬರ್ತದೆ. ಏನು ಬರ್ತದೆ? ಬಿಳಿ ಬಿಳಿ ಒಂದು ದ್ರಾವದಾಗೆ ಡಿಸ್ಚಾರ್ಜ್ ಹಿಕ್ಕು ಬರ್ತದಲ್ಲ. ಓಕೆ, ಬಟ್ ನೀವು ಹೇಳ್ತಾ ಇದ್ರೆ ಕಟ್ಟಿ ಟೆಸ್ಟ್ ಮಾಡುವಾಗ ಸ್ವಲ್ಪ ಸ್ವಲ್ಪ ಬರ್ತದೆ. ಅಲ್ಲ ಅಲ್ಲ ಸರ್, ನೀವು ಹೇಳ್ತಾ ಇದ್ರೆ ರೆಪ್ಪೆ ಕಟ್ಟಾಗಿತ್ತಂತ? ಅಲ್ಲ. ಓಕೆ, ಜಸ್ಟ್ ನಾರ್ಮಲ್ ನಾರ್ಮಲ್ ರೆಪ್ಪೆಯಲ್ಲಿ ಡಿಸ್ಚಾರ್ಜ್ ಬರ್ತಾ ಇದೆ. ಹೌದೌದು, ಬಿಳಿ ಸ್ರಾವದಾಗೆ. ಅದು ನಿಮ್ಗೆ ಬಂದ ಕ್ಯಾಂಪ್ ಇತ್ತು, ಅದಕ್ಕೆ ಹೋಗಿದ್ದೇವೆ ನಾವು. ಅಲ್ಲಿ ಅವರು ಆಪರೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಓಕೆ ಸರ್. ಸರ್, ಫಸ್ಟ್ ಅಂದರೆ ಈ ಡಿಸ್ಚಾರ್ಜ್ ಯಾಕೆ ಬರ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ ಸರ್. ಕಣ್ಣಿನ ರೆಪ್ಪೆಯಲ್ಲಿ ಕೆಲವು ಗ್ಲ್ಯಾನ್ಸ್ ಇದೆ, ಮೀಬೋಬೇನ್ ಗ್ಲ್ಯಾನ್ಸ್. ಮೀಬೋಬೇನ್ ಗ್ಲ್ಯಾನ್ಸಲ್ಲಿ ಅಂದರೆ ನಮ್ಮದು ಐ ಬ್ಲಿಂಕ್ ಮಾಡುವಾಗ, ನಾರ್ಮಲ್ ಸಿಚುವೇಷನಲ್ಲಿ ನಾವು ಐ ಬ್ಲಿಂಕ್ ಮಾಡುವಾಗ ಮುಚ್ಚುವಾಗ ಅದರದೊಂದು ಆಯಿಲಿ ಫಿಲ್ಮ್ ಇರ್ತದೆ, ಕಣ್ಣಿನ ಕಾರ್ನಿಯ ಕರಿಗುಡಿಯನ್ನು ಕೋಟ್ ಆಗ್ತದೆ. ಸೊ ದಟ್ ನಮ್ಮ ಐ ಲಿಡ್ ಸ್ಮೂತ್ಲಿ ಕ್ಲೋಸ್ ಮಾಡಿ ಓಪನ್ ಮಾಡ್ಬೋದು. ಅದರಲ್ಲಿ ಕೆಲವೊಮ್ಮೆ ಚೇಂಜಸ್ ಇರ್ತದೆ, ಕೆಲವೊಮ್ಮೆ ಅದು ಆ ಸೆಕ್ರೀಷನ್ ಸ್ವಲ್ಪ ಆಯಿಲಿ ಅಲ್ಲ ಬಟ್ ಸ್ವಲ್ಪ ಸಾಲಿಡ್ ಜೆಲ್ ಟೈಪ್ ಆಗ್ತದೆ, ವೈಟಿಶ್ ಕ್ರೀಮಿಶ್, ಅಂದರೆ ಮೀಬೋಮೈಟಿಸ್ ಅಂತ ಹೇಳ್ತದೆ. ಇನ್ನೊಂದು ಪಾಸಿಬಿಲಿಟಿ ಅಂದರೆ ಏಜ್ ಜಾಸ್ತಿ ಆಗುವಾಗ ಐ ಲಿಡ್ ಲೂಸ್ ಆಗ್ತದೆ, ಸ್ವಲ್ಪ ನಮ್ಮದು ಟೋನ್, ಐ ಲಿಡ್ನ ಟೋನ್ ಕಮ್ಮಿ ಆಗುವಾಗ ಅದರಲ್ಲಿ ಸ್ವಲ್ಪ ಲೂಸ್ ಆಗುವಾಗ ಡಿಸ್ಚಾರ್ಜ್ ಅಲ್ಲಿ ಅಕ್ಯುಮುಲೇಟ್ ಆಗ್ತದೆ. ಇನ್ನೊಂದಂದರೆ ಕಣ್ಣೊಳಗಡೆ ಇರುವ ನೀರು, ಕಣ್ಣಿಂದ ಮೂಗಿಗೆ ಹೋಗುವ ಒಂದು ನೇಸೋಲ್ಯಾಕ್ರೈಮಲ್ ಡಕ್ಟ್ ಅಂತ ಒಂದು ಡಕ್ಟ್ ಇದೆ, ಟ್ಯೂಬ್. ಸೊ ಅದು ಕಣ್ಣಿಂದ ಮೂಗಿಗೆ ಹೋಗ್ತದೆ, ಅದು ಬ್ಲಾಕ್ ಆದರೆ ಕೂಡ ತುಂಬ ಡಿಸ್ಚಾರ್ಜ್ ಇರ್ತದೆ. ಬಿಕಾಸ್ ಯಾವುದು ಕಣ್ಣೀರು ಒಳಗಡೆ ಡ್ರೈನ್ ಆಗಬೇಕಾದ ದಾರಿ ಬ್ಲಾಕ್ ಆಗ್ತದೆ. ಸೊ ಇದರಲ್ಲಿ ಯಾವುದರಲ್ಲಿ ನಾವು ಸರ್ಜರಿ ಮಾಡ್ತೇವೆ? ಸರ್ಜರಿ ನೀವು ಹೇಳಿದ್ದೀರಿ, ಕ್ಯಾಂಪಲ್ಲಿ ಹೋದ ನಂತರ ಅವರು ಸರ್ಜರಿಗೆ ಹೇಳಿದ್ದಾರೆ. ಸೊ ಸರ್ಜರಿಗೆ ನಮ್ಮದು ಪ್ರಸಾದ್ ನೇತ್ರಾಲಯ ಕಾಸರಗೋಡಿನ ಹಾಸ್ಪಿಟಲಿನ ಕ್ಯಾಂಪ್ ಇದ್ದರೆ ಅಲ್ಲಿ ಕೂಡ ನಮ್ಮ ಹಾಸ್ಪಿಟಲ್ ಇದೆ ಕಾಸರಗೋಡಲ್ಲಿ. ಎನಿವೆ, ಸೊ ಅಲ್ಲಿ ಯಾವುದಕ್ಕೆ ನಾವು ಆಪ್ರೇಷನ್ ಮಾಡ್ತೇವೆ, ಮೋಸ್ಟ್ ಕಾಮನ್ಲಿ ನೆಕ್ ನೇಸೋ ಲ್ಯಾಕ್ರೈಮಲ್ ಡಕ್ಟ್ ಬ್ಲಾಕ್ ಆಗುವಾಗ. ಆ ಡಕ್ಟ್ ಬ್ಲಾಕ್ ಆದರೆ ನಾವು ಅದು ಆಪ್ರೇಷನ್ ಮಾಡುವ ತನಕ, ಅಂದರೆ ಕಣ್ಣಿಂದ ಮೂಗಿಗೆ ಇನ್ನೊಂದು ದಾರಿ ಮಾಡುವ ತನಕ ಅದು ಡ್ರೈನ್ ಆಗುವುದಿಲ್ಲ. ಸೊ ಆ ಪ್ರಾಬ್ಲಮ್ ಇದ್ದರೆ ಡೆಫಿನೆಟ್ಲಿ ಸರ್ಜರಿ ಆಗಬೇಕು. ಇನ್ನೊಂದಂದರೆ ಐಲಿಡ್ ಟೈಟ್ನಿಂಗ್ ಪ್ರೊಸೀಜರ್, ಅಂದರೆ ನಮ್ಮ ಲೂಸ್ ಐಲಿಡ್ ಎಸ್ಪೆಷಲಿ ಏಜ್ಡ್ ಪೇಷೆಂಟ್ಸಲ್ಲಿ. ಈ ನೆಕ್ಸ್ ನೇಸೋ ಲ್ಯಾಕ್ರೈಮಲ್ ಡಕ್ಟ್ ಒಬ್ಸ್ಟ್ರಕ್ಷನ್ ಯಾವ ಏಜಲ್ಲಿ ಕೂಡ ಆಗ್ಬೋದು. ಬಟ್ ಈ ಐಲಿಡ್ ಲ್ಯಾಕ್ಸಿಟಿ ಅಂತ ವೀಕ್ ಆಗುವ ಸಿಟುವೇಷನ್ ಯೂಶ್ವಲಿ ಏಜ್ ಆಗುವಾಗ ಜಾಸ್ತಿ ಆಗ್ತದೆ. ಅಂಥ ಸಿಟುವೇಷನಲ್ಲಿ ನಾವು ಐಲಿಡ್ ಟೈಟ್ನಿಂಗ್ ಪ್ರೊಸೀಜರ್ಸ್ ಕೂಡ ಮಾಡ್ಬೋದು. ಒಕೇಷ್ನಲ್ಲಿ ನಿಮಗೆ ಏನಾದರೂ ಬೇರೆ ಏನಾದರೂ ಅನಾಟಮಿಕಲ್ ಪ್ರಾಬ್ಲಮ್ ಇದ್ದರೆ, ಟ್ರಾಮಾ ಪೆಟ್ ಆದರೆ ಏನಾದರೂ ಇದ್ದರೆ, ಕೆಲವೊಮ್ಮೆ ಕಣ್ಣಿನ ಐಲಿಡ್ ಮಾರ್ಜಿನ್ ಒಳಗಡೆ ಟರ್ನ್ ಆಗ್ತದೆ, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಅದಕ್ಕೆ ಕೂಡ ಕೆಲವೊಮ್ಮೆ ನಾವು ಆಪರೇಷನ್ ಮಾಡ್ತೇವೆ. ಸೊ ಈ ಇಂಥ ಸರ್ಜಿಕಲ್ ಅನಾಟಮಿಕಲ್ ಅಂದರೆ ಕಣ್ಣಿನ ರೆಪ್ಪೆ ಅಥವಾ ರೆಪ್ಪೆದು ಔಟ್ಸೈಡ್ ನಿಯರ್ ಬೈ ಇರುವ ಸ್ಟ್ರಕ್ಚರ್ಸಲ್ಲಿ ಡ್ಯಾಮೇಜ್ ಇದ್ದರೆ ಅದನ್ನು ಸರಿ ಮಾಡಲಿಕ್ಕೆ ಆಪರೇಷನ್ ಇದೆ. ಕೆಲವೊಮ್ಮೆ ಆಫ್ಕೋರ್ಸ್ ಟ್ಯಾಬ್ಲೆಟ್ಸ್ ಅಥವಾ ಡ್ರಾಪ್ಸ್ ಕೊಡಬೇಕಾಗ್ತದೆ ಬೇರೆ ರೀಸನಿಗೆ, ಬಟ್ ನಿಮಗೆ ಆಲ್ರೆಡಿ ಡಾಕ್ಟರ್ ಆಪರೇಷನಿಗೆ ಹೇಳಿದರೆ ಇದರ ಏನಾದರೂ ಪ್ರಾಬ್ಲಮ್ ಇರಬಹುದು, ಇಂಥ ಪ್ರಾಬ್ಲಮ್ ಇದ್ದರೆ ಯೂಶ್ವಲಿ ಆಪರೇಷನ್ ಆದರೆ ಸರಿ ಆಗ್ತದೆ. ಓಕೆ ಡಾಕ್ಟ್ರೆ, ಅವ್ರಿಗೆ ಕರೆ ಮಾಡೋದಕ್ಕೆ ಧನ್ಯವಾದ ಹೇಳ್ತಾ ಮುಂದಿನ ಕರೆ ಇದೆ. ಹಲೋ, ನಮಸ್ಕಾರ ಹೇಳಿ, ನೀವು ಯಾವ ಊರಿಂದ ಯಾರು ಮಾತಾಡ್ತಿರೋದು? ನಾನು ತಾಂಗೋಡೆ. ಹಲೋ ಹಲೋ, ಕೇಳ್ತಿಲ್ವಾ? ಕೇಳ್ತಾ ಇದೆ, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ. ಪ್ರಶ್ನೆ ಅದೇ, ನಮಸ್ಕಾರ ಸರ್, ಹೇಳಿ ಸರ್, ನಮ್ಮ ಕ್ವೆಶನ್ ಕೇಳಿ ಸರ್. ಹಲೋ ಹಲೋ ಹಲೋ, ನಮಸ್ಕಾರ, ನಿಮ್ಮ ಕ್ವೆಶನ್ ಕೇಳ್ಬೋದು ಸರ್? ನಮಗೆ ಕಣ್ಣು ಸ್ವಲ್ಪ ಜೋರಿಸು. ಹಲೋ ಹಲೋ, ಸರಿಯಾಗಿ ಹೇಳಿ. ಕಣ್ಣು ಏನಾಗ್ತಾ ಇದೆ ಕಣ್ಣಿಗೆ? ಕಣ್ಣಿಗೆ ನಮಗೆ ಇದು ಕಣ್ಣು ಉರಿ ಬರ್ತದೆ ಕಣ್ಣು, ಅದಕ್ಕೆ ಅದರ ಬಗ್ಗೆ ಕೇಳುವ ಅಂತ ಹೇಳಿ. ಕಣ್ಣಿನ ಉರಿ ಬಗ್ಗೆ? ಓಕೆ, ಎರಡು ಕಣ್ಣಲ್ಲಿ ಉರಿ ಇರ್ತದೆ ಸರ್ ಅಥವಾ ಒಂದೇ ಕಣ್ಣು? ಅಂದ್ರೆ ನಾನು ಲೆನ್ಸ್ ಹಾಕಿದ್ದೆ. ಹೌದು, ಆಮೇಲೆ ಅದು ಈಗ ಕಣ್ಣು ಸರಿ ಕಾಣುದಿಲ್ಲ, ನನಗೆ ಕರೆಕ್ಟ್ ಕಾಣುದಿಲ್ಲ. ಓಕೆ, ಮತ್ತು ಅದು ಅದಕ್ಕೆ ಏನಂದ್ರೆ ಮದ್ದು ಉಂಟು ಅಂತ ಹೇಳಿ. ಓಕೆ ಸರ್, ಇದು ಎರಡು ಕ್ವೆಶನ್ ಸೆಪ್ರೇಟ್ ಆಗ್ತದೆ. ಒಂದು ಉರಿ ಮತ್ತು ಕಣ್ಣಿನ ಆಪರೇಷನ್ ಆದಂಥ ದೃಷ್ಟಿ ಕಮ್ಮಿ ಇದೆ. ನಾನು ಫಸ್ಟ್ ಉರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಕಾಸಸ್ ಏನಂತ. ಕಣ್ಣಿನಲ್ಲಿ ಉರಿ ಬರ್ಬೋದು ಡ್ರೈನೆಸ್ ಇದ್ದರೆ ಅಥವಾ ಅಲರ್ಜಿ ಇದ್ದರೆ. ಡ್ರೈನೆಸ್ ಪೊರೆ ಆಪರೇಷನ್ ಮಾಡಿದ ನಂತರ ಡ್ರೈನೆಸ್ ಆಗಲಿಕ್ಕೆ ಚಾನ್ಸಸ್ ಇದೆ. ಬಿಕಾಸ್ ನಾವು ಆಪರೇಷನ್ ಮಾಡುವಾಗ ಇನ್ಸಿಷನ್, ಅದೊಂದು ಸ್ಮಾಲ್ ಹೋಲ್ ಮಾಡ್ತೇವೆ ಕಣ್ಣೊಳಗಡೆ ಲೇಸರ್ ಪ್ರೋಬ್ ಎಲ್ಲ ಹಾಕಲಿಕ್ಕೆ, ಅಲ್ಲಿಂದ ನರ್ವ್ಸ್ ಕಟ್ ಆದ ನಂತರ ಸ್ವಲ್ಪ ಡ್ರೈನೆಸ್ ಇರ್ತದೆ, ಅದು ತುಂಬ ಕಾಮನ್. ಸೊ ನಿಮ್ಮ ಪೊರೆ ಆಪರೇಷನ್ ಮಾಡಿದ ಡಾಕ್ಟ್ರಿಗೆ ತೋರಿಸ್ಬೋದು, ಅಲ್ಲಿ ಡ್ರೈನೆಸ್ ಇದ್ದರೆ ಸಿಂಪಲ್ ಐ ಡ್ರಾಪ್ಸಿಂದ ಆ ಉರಿ ಕಮ್ಮಿ ಆಗ್ಬೋದು. ಅದು ವೆರಿ ಕಾಮನ್, ಬೇರೆ ಕಾಸಸ್ ಕೂಡ ಇರ್ಬೋದು, ಬಟ್ ಇದೊಂದು ತುಂಬ ಕಾಮನ್ ಕಾಸ್. ಮದ್ದು ಸಿಗ್ತದೆ ಉರಿಗೆ, ಮದ್ದು ಯೂಶ್ವಲಿ ಮದ್ದಿಂದ ಸರಿ ಆಗ್ತದೆ ಸರ್. ಸೆಕೆಂಡ್ ಅಂದರೆ ನಿಮಗೆ ಆಪರೇಷನ್ ಆದ ನಂತರ ಕಾಣ್ತಾ ಇಲ್ಲ ಅಥವಾ ದೃಷ್ಟಿ ಕಮ್ಮಿ ಆಗಿದೆ, ಅದರಲ್ಲಿ ಎರಡು ಮೂರು ಆಪ್ಷನ್ಸ್ ರೀಸನ್ಸ್. ಹೌದು ಹೌದು, ಅದರಲ್ಲಿ ಎರಡು ಮೂರು ರೀಸನ್ ಇರ್ತದೆ. ಮೋಸ್ಟ್ ಕಾಮನ್ ಅಂದರೆ ಪೊರೆ ಆಪರೇಷನ್ ಆದ ನಂತರ ಸ್ಟಾರ್ಟಿಂಗಲ್ಲಿ ನಾವು ಪೊರೆ ತೆಗೆದು ಪೊರೆ ಇದ್ದ ಬ್ಯಾಗಲ್ಲಿ ನಾವು ಇನ್ನೊಂದು ಆರ್ಟಿಫಿಷಿಯಲ್ ಲೆನ್ಸ್, ಇಂಟ್ರಾಕ್ಯುಲರ್ ಲೆನ್ಸ್ ಅಂತ ನಾವು ಹಾಕ್ತೇವೆ. ಆ ಬ್ಯಾಗ್ ಯೂಶ್ವಲಿ ಕ್ಲಿಯರ್ ಇರ್ತದೆ ತುಂಬ ವರ್ಷಕ್ಕೆ, ಬಟ್ ಕೆಲವು ವರ್ಷ ಆದ ನಂತರ ಅದರಲ್ಲಿ ಸ್ವಲ್ಪ ಒಂದು ದುರ್ಮಾಂಶ ಬರ್ತದೆ, ಒಪ್ಯಾಸಿಟಿ, ಪೋಸ್ಟೀರಿಯರ್ ಕ್ಯಾಪ್ಸುಲರ್ ಒಪ್ಯಾಸಿಟಿ ಅಂತ ಹೇಳ್ತದೆ. ಸರ್ ಒಂದು ನಿಮಿಷ, ನಾನು ಹೇಳ್ತಾ ಇದ್ದೇನೆ ಸರ್ ಎಂಥ ಪ್ರಾಬ್ಲಮ್ ಇರ್ಬೋದಂತ. ಆ ಪೋಸ್ಟೀರಿಯರ್ ಕ್ಯಾಪ್ಸುಲರ್ ಒಪ್ಯಾಸಿಟಿ ದುರ್ಮಾಂಶ ಇದ್ದರೆ ಅದನ್ನು ಲೇಸರಿಂದ ಕ್ಲೀನ್ ಮಾಡ್ಬೋದು. ಅದು ತುಂಬ 2006 ನೀವು 2006 ಆಪರೇಷನ್ ಮಾಡಿದ್ದೀರಿ ಅಂತ ಹೇಳಿದ್ದೀರಿ. ಸೊ ಈಗ ಒಂದು ಆಲ್ಮೋಸ್ಟ್ 20 ಆಗಿದೆ. ಆ ಲೆನ್ಸ್ನ ಹಿಂದ್ಗಡೆ ದುರ್ಮಾಂಶ ಇದ್ದರೆ ಅದನ್ನು ಸುಲಭವಾಗಿ ಲೇಸರಿಂದ ಕ್ಲೀನ್ ಮಾಡ್ಬೋದು. ಅಫ್ಕೋರ್ಸ್ ಒಂದು ತಿಂಗಳು ಬಿಟ್ಟು ಎರಡು ಕಣ್ಣಲ್ಲಿ ಮಾಡಿ ಆಯ್ತಾ ಸರ್? ಇಲ್ಲ ಇಲ್ಲ, ಒಂದು ಮತ್ತು ಒಂದು ನನ್ನ ಕಣ್ಣೇ ಕ್ಲಾಸ್, ಅದು ನನಗೆ ಒಂದು ಉಪಯೋಗ ಆಗುದಿಲ್ಲ. ಒಂದು ಕಣ್ಣು ಉಪಯೋಗ ಅವನಿಗೆ, ಒಂದೇ ಕಣ್ಣಿಂದ ಕಾಣ್ತಾ ಇದೆ. ಇನ್ನೊಂದು ಕಣ್ಣಿಗೆ ಏನಾಯ್ತು ಸರ್? ಇನ್ನೊಂದು ಕಣ್ಣಿಗೆ ಏನಾಯ್ತು ಸರ್? ಅದು ಕ್ರಾಸ್ ಕಣ್ಣೇ, ಅದು ಸಂದು ಅಂದ್ರೆ ಗೊತ್ತಾಯ್ತು ಕ್ರಾಸ್ ಅದು. ಓಕೆ ಓಕೆ ಓಕೆ ಓಕೆ, ಒಂದು ಸರ್ತ ಒಂದು ಕರೆಟಿತ್ತು, ಒಂದು ಕರೆಟಿತ್ತು. ಸೊ ಅಂದ್ರೆ ನಿಮ್ಗೆ ಪೊರೆ ಆಪರೇಷನ್ ಮಾಡುವ ಮುಂಚೆ ಕೂಡ ನಿಮ್ಗೆ ಕರ್ನಾಟಕದ ದಪ್ಪ ನಂಬರ್ ಇತ್ತಾ? ಹೈ ನಂಬರ್ ಹೌದು ಹೌದು. ಅಂದರೆ ನಿಮಗೆ ಮೈನಸ್ ಪವರ್ ಜಾಸ್ತಿ ಇರ್ಬೋದು, ಕಾಮನ್ಲಿ ಮೈನಸ್ ಪವರ್ ಜಾಸ್ತಿ ಇರ್ಬೋದು ಇದರ ಆಪರೇಷನ್ ಮಾಡುವ ಮುಂಚೆ. ಸೊ ಅದಕ್ಕೆ ಮೈಯೋಪಿ ಅಂತ ಹೇಳ್ತದೆ. ಅಂಥ ಪೇಷೆಂಟ್ಸಿಗೆ ನಾವು ಡೆಫಿನೆಟ್ಲಿ ಕಣ್ಣ ನರವನ್ನು ನಾವು ಚೆಕ್ ಮಾಡಬೇಕು. ನರಕ್ಕೆ ಏನಾದರೂ ಪ್ರಾಬ್ಲಮ್ ಉಂಟಾ, ಮತ್ತು ನರದ ಕೆಳಗಡೆ ಕೆಲವೊಮ್ಮೆ ಬ್ಲೀಡಿಂಗ್ ಆಗ್ಬೋದು, ಅಥವಾ ನರ ವೀಕ್ ಇರ್ಬೋದು, ಅಥವಾ ನರ ಜಾರಿರ್ಬೋದು, ಇಂಥ ಪ್ರಾಬ್ಲಮ್ಸ್ ಇರಲಿಕ್ಕೆ ಚಾನ್ಸಸ್ ಉಂಟು. ಸೊ ನಿಮಗೆ ನರ ಪ್ರಾಬ್ಲಮ್ ಇದ್ದರೆ, ಎಸ್ಪೆಷಲಿ ನಿಮಗೆ ಈಗ ಕಮ್ಮಿ ಕಾಣ್ತದೆ ಮತ್ತು ಇನ್ನೊಂದು ಕಣ್ಣಿಂದ ಕಾಣ್ತವೇ ಇಲ್ಲ ಅಂದರೆ, ನೀವು ಬಂದು ತೋರಿಸಬೇಕು. ಇಲ್ಲಿ ವಿದೌಟ್ ದ್ಯಾಟ್ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನರದ ಸ್ಪೆಷಲಿಸ್ಟ್ಗೆ ಹೋಗಿ ತೋರಿಸಬೇಕು ಸರ್. ಆಯಿತು, ಕರೆ ಮಾಡೋದಕ್ಕೆ ಧನ್ಯವಾದ. ಮುಂದಿನ ಕರೆ ಇದೆ, ಮುಂದಿನ ಕರೆ. ಹಲೋ, ನಮಸ್ತೆ, ನಿಮ್ಮ ಊರು ಮತ್ತೆ ಹೆಸರು ಹೇಳಿ. ಪಂಡಿತೋತ್ಸವ ಇಲ್ಲಿ. ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಇದು ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಇದು ಎರಡು ಕಣ್ಣು ಕಾಣೋದಿಲ್ಲ, ಕಣ್ಣು ನೋವು ಸರ್, ಸ್ವಲ್ಪ ಏನಾದ್ರೂ ಔಷಧಿ ಸಿಗುತ್ತಾ ಅಂತ. ಸರ್, ಈಗ ನಿಮ್ಮ ದೃಷ್ಟಿ ಫುಲ್ ಹೋಗಿದೆ ಅಥವಾ ಸ್ವಲ್ಪ ಮಾತ್ರ ಕಮ್ಮಿ ಕಾಣ್ತದೆ? ಇಲ್ಲ, ಎರಡು ಕಾಣಲ್ಲ ಸರ್. ಸ್ವಲ್ಪ ಇಲ್ಲ, ಕಾಣಲ್ಲ ಸರ್. ಇದು ನೀವು ಹೋಗಿ ಯಾರಿಗೂ ತೋರಿಸಿದ್ದೀರಾ, ಎಂತ ಪ್ರಾಬ್ಲಮ್ ಇತ್ತಂತ? ಏನು ಸರ್? ತೋರಿಸಿದ್ದೀರಿ ಕಣ್ಣು ನೋವು ತುಂಬ ಅಲ್ಲ. ಸೊ ಇದಕ್ಕೆ ನಮಗೆ ಎಕ್ಸಾಮಿನ್ ಮಾಡಬೇಕು ಸರ್. ದೃಷ್ಟಿ ಕಮ್ಮಿ ಇರಲಿಕ್ಕೆ, ದೃಷ್ಟಿ ಇಲ್ಲದೆ, ಎರಡು ಕಣ್ಣಲ್ಲಿ ದೃಷ್ಟಿ ಇಲ್ಲದ ಇದ್ದರೆ ಏನಾದರೂ ಸೀರಿಯಸ್ ಪ್ರಾಬ್ಲಮ್ ಇರಬೇಕು. ಸೊ ಅದು ಕರಿಗುಡ್ಡೆ, ಲೆನ್ಸ್, ನರ ಎಲ್ಲದಿಂದ ಕೂಡ ಇಂಥ ಪ್ರಾಬ್ಲಮ್ ಬರ್ಬೋದು. ಯಾವ ಪ್ರಾಬ್ಲಮ್ ಅಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ. ಡೆಫಿನೆಟ್ಲಿ ನಾವು ಪೇಷಂಟನ್ನು ಎಕ್ಸಾಮಿನ್ ಮಾಡಿ, ನಾವು ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್ ಕರಿಗುಡ್ಡೆಯಿಂದ ನರ ತನಕ ನಾವು ಚೆಕ್ ಮಾಡಿ ನೋಡಬೇಕು ಯಾಕೆ ದೃಷ್ಟಿ ಕಮ್ಮಿ ಉಂಟಂತ. ಸೊ ಪ್ಲೀಸ್, ನೀವು ಪ್ರಸಾದ್ ನೇತ್ರ ಹತ್ತಿರ ಇದ್ದರೆ ಇಲ್ಲಿ ಬರ್ಬೋದು, ಅಥವಾ ಹತ್ತಿರ ಒಳ್ಳೆಯ ಹಾಸ್ಪಿಟಲ್ ಹತ್ತಿರ ಹೋಗಿ ತೋರಿಸ್ಬೋದು. ಬಿಕಾಸ್ ಚೆಕಪ್ ಆಗಲೇಬೇಕು, ಅದರಿಂದ ನಿಮಗೆ ಗೊತ್ತಿರಬೇಕು ಯಾಕೆ ಡಯಾಗ್ನೋಸಿಸ್, ನಿಮಗೆ ಗೊತ್ತಿರಬೇಕು ಯಾಕೆ ಏನಾಗಿದೆ ಮತ್ತು ಯಾಕೆ ಕಾಣ್ತಾ ಇಲ್ಲ ಮತ್ತು ಅದಕ್ಕೆ ಏನಾದರೂ ಮಾಡ್ಬೋದಾ ಇಲ್ಲ ಅಂತ ನಾವು, ಅಥವಾ ಯಾವ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡ್ತೀರಿ ಅವ್ರಿಗೆ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ, ನಮ್ಮ ಹಾಸ್ಪಿಟಲ್ ಪ್ರಸಾದ್ ನೇತ್ರಾಲಯ ಮಂಗಳೂರಲ್ಲಿ ಪಂಪ್ವೆಲ್ ಹತ್ತಿರ ಇದೆ. ಇಂಡಿಯನ್ ಮಹಾಕಾಲಿ ಟೆಂಪಲ್ ಇದೆ ಅದೇ ಸೈಡಲ್ಲಿ, ಅಥವಾ ಇಂಡಿಯನ್ ಹಾಸ್ಪಿಟಲ್ ಎದುರುಗಡೆ ಉಡುಪಿಯಲ್ಲಿ ಎ ಜೆ ಅಲ್ಸೆ ರೋಡ್, ಅದು ಅಲಂಕಾರ್ ಥಿಯೇಟರ್ ಹತ್ರ ನಮ್ಮ ಹಾಸ್ಪಿಟಲ್ ಇದೆ ಸರ್. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ ಡಾಕ್ಟ್ರ್. ಈಗ ನಾವು ಕಣ್ಣಿನ ಉರಿಯೂತದ ಬಗ್ಗೆ ಮಾತಾಡ್ತಿದ್ವು. ಹೌದು, ಕಣ್ಣಿನ ಉರಿಯೂತ ಬಂದಿದೆ ಅಂತ ಹೇಗೆ ಗುರುತಿಸುವುದು? ಸೊ ಯುವಿಯೈಟಿಸ್ ಹೇಗೆ ಗೊತ್ತಾಗಿದೆ ಅಂತ ನಮಗೆ ಹೇಳ್ಬೋದು. ನಾನು ಹೇಳ್ತಾ ಇದ್ರು ಸಿಂಪ್ಟಮ್ಸ್ ಅಂದರೆ, ಒಂದು ಆ್ಯಂಟಿರಿಯರ್ ಯುವಿಯೈಟಿಸ್ ಅಂದರೆ ನೋವು, ತುಂಬ ನೋವು ಇರ್ತದೆ, ಬರ್ನಿಂಗ್, ಕಂಟಿನ್ಯೂಸ್ ಪೇನ್ ವಿತ್ ರೆಡ್ನೆಸ್, ಮತ್ತು ಕಣ್ಣಿಂದ ನೀರು ಬರ್ಬೋದು, ಲೈಟ್ ನೋಡಲಿಕ್ಕೆ ಆಗೋದಿಲ್ಲ, ಮತ್ತು ಸ್ವಲ್ಪ ಬ್ಲರಿಂಗ್ ಆಫ್ ವಿಷನ್ ಇರ್ಬೋದು. ಪೋಸ್ಟೀರಿಯರ್ ಯುವಿಯೈಟಿಸ್ ಅಂದರೆ ಅದು ಅದರಲ್ಲಿ ನೋವು ಅಷ್ಟು ಜಾಸ್ತಿ ಇರೋದಿಲ್ಲ, ಬಟ್ ದೃಷ್ಟಿ ಪ್ರಾಬ್ಲಮ್ ಇರ್ತದೆ ನರದ ಸ್ವೆಲಿಂಗ್ ಬರುವಾಗ. ಮತ್ತು ಪ್ಯಾನ್ ಯುವಿಯೈಟಿಸ್ ಅಂತ ಎರಡು, ಮುಂದಗಡೆ ಮತ್ತು ಹಿಂದ್ಗಡೆ, ಲೆನ್ಸ್ನ ಮುಂದಗಡೆ ಮತ್ತು ಹಿಂದ್ಗಡೆ ಯುವಿಯೈಟಿಸ್ ಇರ್ತದೆ. ಅಂಥ ಸಿಚುವೇಷನಲ್ಲಿ ಬೋತ್ ನೋವು ಮತ್ತು ದೃಷ್ಟಿ ಕೂಡ ಕಮ್ಮಿ ಇರ್ತದೆ, ಅದು ಮೋಸ್ಟ್ ಸೀರಿಯಸ್ ಪ್ರಾಬ್ಲಮ್. ಸೊ ಇದರ ಪೇಷಂಟಿಗೆ ಇಂಥ ಪ್ರಾಬ್ಲಮ್ ಇದ್ದರೆ ನಾವು ಇಮಿಡಿಯೇಟ್ಲಿ ನೋಡಬೇಕು ಯಾಕೆ ಯುವಿಯೈಟಿಸ್ ಬಂದಿದೆ ಅಂತ. ಯುವಿಯೈಟಿಸ್ ಓಕೆ, ಇನ್ ನೆಕ್ಸ್ಟ್ ಒಂದು ಕರೆ ಇದೆ, ಸ್ವೀಕರಿಸೋಣ ಮತ್ತೆ ನಮ್ಮ ಪ್ರಶ್ನೆಗೆ ಉತ್ತರಿಸಿ ಡಾಕ್ಟ್ರೆ. ಹಲೋ ನಮಸ್ತೆ, ಯಾರು? ನಮಸ್ಕಾರ ಹೇಳಿ. ಡಾಕ್ಟರ್ಗೆ ಆರೋಗ್ಯ ಕೊಟ್ಟು ಇನ್ನಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡುವಂತೆ ದೇವರು ಅನುಗ್ರಹಿಸಲಿ ಸರ್. ಥ್ಯಾಂಕ್ ಯು. ಈಗ ಸಣ್ಣ ಮಕ್ಕಳಿಗೆ, ಶಾಲೆ ಹೋಗುವ ಮಕ್ಕಳು ಅಥವಾ ಅದಕ್ಕಿಂತ ಸಣ್ಣ ಮಕ್ಕಳು, ಅದು ಕಣ್ಣಿನ ದೋಷ ಬರಲಿಕ್ಕೆ ಯಾವ ಕಾರಣ ಸರ್? ಸರ್, ಈ ಸ್ಕೂಲ್ ಏಜ್ ಚಿಲ್ಡ್ರನಿಗೆ ದೃಷ್ಟಿ ಕಮ್ಮಿ ಆಗುತ್ತೆ ಸಣ್ಣ ಸಣ್ಣ, ಅದೇ ಮೋಸ್ಟ್ ಕಾಮನ್ ಇಂಡಿಯಾದಲ್ಲಿ ಕನ್ನಡಕದ ನಂಬರ್ ಇರ್ತದೆ, ಮೈನಸ್ ಪವರ್ ಕಾಮನ್ಲಿ ಮಯೋಪಿಯಾ ಅಂತ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಬ್ಲೈಂಡ್ನೆಸ್ ಅಥವಾ ದೃಷ್ಟಿ ಕಮ್ಮಿ ಆಗೋದು ಸಿಂಪಲ್ ಕನ್ನಡಕ ಇಲ್ಲದರಿಂದ ಅವರಿಗೆ ಕಮ್ಮಿ ಕಾಣ್ತಾ ಇದೆ. ಸೊ ಅದರಿಂದ ಗೌರ್ಮೆಂಟ್ ಆಲ್ವೇಸ್ ಸ್ಕೂಲ್ ಕ್ಯಾಂಪ್ಸ್ ಮಾಡ್ತಾರೆ, ಅಲ್ಲಿ ಅವರು ಕನ್ನಡಕ ನಂಬರ್ ಚೆಕ್ ಮಾಡೋದ್ರೆ ಎಷ್ಟು ಚೆಕ್ ಮಾಡ್ತಾರೆ, ಸಿಕ್ಸ್ ಸಿಕ್ಸ್ ವಿಷನ್ ಉಂಟಾ ಇಲ್ಲ ಅಂತ, 100% ದೃಷ್ಟಿ ಉಂಟಾ ಇಲ್ಲ ಅಂತ. ದೃಷ್ಟಿ ಕಮ್ಮಿ ಇದ್ದರೆ ಇಮಿಡಿಯೇಟ್ಲಿ ಅವರು ಕಣ್ಣಿನ ಹಾಸ್ಪಿಟ್ಲಿಗೆ ಅಥವಾ ಕಣ್ಣಿನ ಡಾಕ್ಟ್ರಿಗೆ ರೆಫರ್ ಮಾಡ್ತಾರೆ. ಬಿಕಾಸ್ ಮೋಸ್ಟ್ ಕಾಮನ್ಲಿ ಅದನ್ನು ನಾವು ಅಲ್ಲ, ಯಾವ ಕಾರಣದಿಂದ ಸಣ್ಣ ಮಕ್ಕಳಿಗೆ ಕಣ್ಣಿನ ತೊಂದರೆ ಬರುತ್ತೆ ಸರ್? ಅದು ಮೈ ರಿಫ್ರಾಕ್ಟಿವ್ ಎರರ್, ಅಂದರೆ ಅವರಿಗೆ ಕಣ್ಣಿಗೆ ನಂಬರ್ ಇರ್ತದೆ. ನಂಬರ್ ಯಾಕೆ ಬರ್ತದೆ? ನಾರ್ಮಲ್ ಕಣ್ಣಲ್ಲಿ ಲೈಟ್ ನರದ ಮೇಲೆ ಎಕ್ಸಾಕ್ಟ್ಲಿ ಫೋಕಸ್ ಆಗಬೇಕು. ಫೋಕಸ್ ಆಗ್ತಾ ಇದ್ದರೆ ನಮ್ಮ ಕಣ್ಣ ನಂಬರ್ 0 ಅಂದರೆ ನಾರ್ಮಲ್. ಫೋಕಸ್ ಆಗ್ತಾ ಇಲ್ಲದಿದ್ದರೆ ಕಣ್ಣಿಗೆ ನಾವು ಲೆನ್ಸ್ ಹಾಕಬೇಕು ಕಣ್ಣಿನ ಮುಂದಗಡೆ ಕನ್ನಡಕದಲ್ಲಿ. ಅದರಿಂದ ನಾವು ಲೈಟನ್ನು ಕರೆಕ್ಟ್ ಜಾಗದಲ್ಲಿ ನಾವು ಫೋಕಸ್ ಮಾಡಬೇಕು. ಪ್ಲಸ್ ನಂಬರ್ ಅಂದರೆ ಹೈಪರೋಪಿಯಾ, ಮೈನಸ್ ಅಂದರೆ ಮಯೋಪಿಯಾ. ಸೊ ಇದು ಯಾಕೆ ಬರ್ತದೆ? ಮಯೋಪಿಯಾ ಯೂಶ್ವಲಿ ಅದಕ್ಕೆ ಜೆನೆಟಿಕ್ ಪ್ರಿಡಿಸ್ಪೋಷನ್ ಇದೆ, ಅಂದರೆ ಕೆಲವರಿಗೆ ಫ್ಯಾಮಿಲಿಯಲ್ಲಿ ರನ್ ಆಗ್ತದೆ. ಕೆಲವೊಮ್ಮೆ ಅದು ಸನ್ಲೈಟ್ ಕಮ್ಮಿ ಸನ್ಲೈಟಲ್ಲಿ ಕಮ್ಮಿ ಆಡಿದರೆ ಸ್ಪೆಂಡ್ ಯಾವಾಗಲೂ ಮನೆಯಲ್ಲಿ ಕೂತ್ಕೊಳ್ತಾ ಇದ್ದರೆ ಒಳಗಡೆ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಈಗ ಮುಂಚೆ ಇಷ್ಟು ರಿಫ್ರ್ಯಾಕ್ಟಿವ್ ಎರರ್ ಇರಲಿಲ್ಲ, ಈಗ ರೀಸೆಂಟ್ ಇಯರ್ಸಲ್ಲಿ ಅದರ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಈಗ ನಮಗೆ ನಮ್ಮ ಮಕ್ಕಳಿಗೆ ಹೊರಗಡೆ ಆಡಲಿಕ್ಕೆ ಜಾಗವೇ ಇಲ್ಲ. ಎಲ್ಲ ಕಡೆ ರೋಡ್ಸ್ ಉಂಟು, ಪಾರ್ಕ್ಸ್ ಮತ್ತು ಪ್ಲೇಗ್ರೌಂಡ್ಸ್ ಕಮ್ಮಿ ಉಂಟು. ಸೊ ಅದು ತುಂಬ ಇಂಪಾರ್ಟೆಂಟ್, ಹೇಗಾದರೂ ಔಟ್ಸೈಡ್ ಆಡಬೇಕು ಮತ್ತು ಒಬ್ವಿಯಸ್ಲಿ ಚೆಕಪ್ ಆಗಿ ನಾವು ನಂಬರ್ ಕೊಡಬೇಕು. ಓಕೆ, ಬಹುಶಃ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತೀವಿ. ಉಚಿತ ಇದು ಮಾಡುವಂತ ವ್ಯವಸ್ಥೆ ಉಂಟಾ ಸರ್? ಏನ್ ಸರ್? ಉಚಿತ ಫ್ರೀ ಚೆಕಪ್ ಕ್ಯಾಂಪ್ ಇದೆ, ಫ್ರೀ ಎಲ್ಲಾ ಕಡೆ ಸರ್. ಮಕ್ಕಳಿಗೆ ಹಣ್ಣಿನ ತೊಂದರೆಗಾಗಿ ಸರ್ಕಾರದ ವತಿಯಿಂದ ಏನಾದರೂ ಉಚಿತ ಇದು ಚಿಕಿತ್ಸೆ ಕೊಡಿಸುವಂತ ವ್ಯವಸ್ಥೆ ಉಂಟಾ? ಹೌದು ಸರ್, ಎಲ್ಲಾ ಸ್ಕೂಲಿಗೆ ಐ ಥಿಂಕ್ ಕಣ್ಣಿನ ಚೆಕಪ್ಗೆ ಬರ್ತಾರೆ. ನಾನು ಸಣ್ಣದಿರುವಾಗ, ನಾನು ಸ್ಕೂಲಲ್ಲಿ ಇರುವಾಗ ಕೂಡ ಇಯರ್ಲಿ ಚೆಕಪ್ ಮಾಡ್ತಾ ಇದ್ರು ಗೌರ್ಮೆಂಟ್. ಸೊ ಅವರು ಕನ್ನಡಕ ನಂಬರ್ ಚೆಕ್ ಮಾಡೋದಿಲ್ಲ, ಬಟ್ ಚೆಕ್ ಮಾಡ್ತಾರೆ ದೃಷ್ಟಿ 100% ಉಂಟಾ ಇಲ್ಲ ಅಂತ. ಮತ್ತು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಿಮಗೆ ಫ್ರೀಯಾಗಿ ಕನ್ನಡಕ ನಂಬರ್ ಚೆಕ್ ಮಾಡಲಿಕ್ಕೆ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ಡೆಫಿನೆಟ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗ್ತದೆ ಇದರಿಂದ ಗೌರ್ಮೆಂಟ್ ಸೈಡಿಂದ ಕೂಡ. ಬಹುಶಃ ನಮ್ಮ ಇನ್ನೊಬ್ಬರು ಕಾಲರ್ ಕಾಯ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಯಾರು, ಎಲ್ಲಿಂದ ಹೇಳಿ? ನಮಸ್ತೆ, ಹೊಸ ವರ್ಷ ಶುಭಾಶಯ ನಿಮ್ದು. ಶುಭಾಶಯಗಳು, ಹೇಳಿ. ಡಾಕ್ಟರ್ ಹತ್ರ ಮಾತನಾಡಿ. ಉದ್ಯೋಗದಿಂದ ಪ್ರಸಾದ್ ನೇತ್ರಾಲಯದ ಹಿಂದೆ ನಮ್ಮನೆ. ಓಕೆ ಸರ್. ಇದು ಎಂತ ಗೊತ್ತ, ಕಣ್ಣಲ್ಲಿ ತೆರೆ ಬರ್ತದಲ್ಲ ಡಾಕ್ಟರ್? ಹೌದು ಹೌದು. ಆವಾಗ ಅದನ್ನು ತೆಗಿತಾರಲ್ಲ, ತೆಗೆದು ನಾವು ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನ ಕೂತ್ಕೊಳ್ಬೇಕಾಗ್ತದೆ, ಮತ್ತೆ ಆಮೇಲೆ ಅದಕ್ಕೆ ಹೇಗೆ ರೆಸ್ಟ್ ಬೇಕಂತ ಸ್ವಲ್ಪ ಹೇಳಿ ಡಾಕ್ಟರ್. ಸರ್, ಮೇಡಮ್, ಥ್ಯಾಂಕ್ ಯು ನಿಮ್ಮ ಕ್ವೆಶ್ಚನಿಗೆ. ಪೊರೆ ಆಪ್ರೇಷನ್ ಆದ ನಂತರ ಯೂಶ್ವಲಿ ಈಗ ಪೊರೆ ಆಪ್ರೇಷನ್ ಡೇ ಕೇರ್ ಪ್ರೊಸೀಜರ್. ಡೇ ಕೇರ್ ಅಂದರೆ ನೀವು ಒಂದಿನ ಆಪ್ರೇಷನಿಗೆ ಬರ್ತೀರಿ, ಫಸ್ಟ್ ಚೆಕಪ್ಗೆ ಬರ್ತೀರಿ ಮತ್ತು ಆಪ್ರೇಷನಿಗೆ ಡೇಟ್ ಕೊಡ್ತಾರೆ. ಡೇಟ್ ಕೊಟ್ಟ ನಂತರ ಅವತ್ತು ಯೂಶ್ವಲಿ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಬಂದು ಆಪ್ರೇಷನ್ ಮಾಡಿ ಅದೇ ದಿವಸ ನೀವು ಮನೆಗೆ ಹೋಗ್ತೀರಿ. ಡೇ ಕೇರ್ ಅಂದರೆ ಅಡ್ಮಿಷನ್ ಇಲ್ಲ 90% ಕೇಸಸಲ್ಲಿ. ಕೆಲವು ಸ್ಪೆಷಲ್ ಇನ್ಶೂರೆನ್ಸಲ್ಲಿ ಎಲ್ಲ ನಿಮಗೆ ಒನ್ ಡೇ ಅಡ್ಮಿಷನ್ ತೋರಿಸಬೇಕು, ಬಟ್ ಯೂಶ್ವಲಿ ಕ್ಯಾಟ್ರಾಕ್ಟ್ ಆಪ್ರೇಷನ್ಗೆ ಅಡ್ಮಿಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಅನ್ಲೆಸ್ ನಿಮಗೇನಾದರೂ ಮೇಜರ್ ನಾರ್ಮಲ್ ಕ್ಯಾಟ್ರಾಕ್ಟ್ ಅಲ್ಲ, ಕಾಂಪ್ಲಿಕೇಟೆಡ್ ಕ್ಯಾಟ್ರಾಕ್ಟ್ ಇದ್ದರೆ ಅಥವಾ ಕ್ಯಾಟ್ರಾಕ್ಟ್ ಒಟ್ಟಿಗೆ ನರ ಪ್ರಾಬ್ಲಮ್ ಇದ್ದರೆ ಕೆಲವೊಮ್ಮೆ ನಾವು ಆಪ್ರೇಷನ್ ಅಡ್ಮಿಟ್ ಮಾಡಬೇಕು. ಇಲ್ಲದಿದ್ದರೆ ಆಲ್ವೇಸ್ ಡೇ ಕೇರ್ ಅಂದರೆ ಬಂದು ಆಪ್ರೇಷನ್ ಮಾಡಿ ಅದೇ ದಿವಸ ಮನೆಗೆ ಹೋಗೋದು, ನೆಕ್ಸ್ಟ್ ಡೇ ಪುನಃ ಚೆಕಪ್ಪಿಗೆ ಬರೋದು. ಸೊ ಅದು ಅದಕ್ಕೆ ಅಡ್ಮಿಟ್ 99% ಕೇಸಸಲ್ಲಿ ಅಡ್ಮಿಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮತ್ತು ರೆಸ್ಟ್ ಅಂದರೆ ಇದು ಡಿಪೆಂಡಿಂಗ್ ಆನ್ ದ ಕೈಂಡ್ ಆಫ್ ಸರ್ಜರಿ, ಯಾವ ಆಪ್ರೇಷನ್ ಮಾಡಿದ ಮೇಲೆ ಡಿಪೆಂಡ್ ಆಗ್ತದೆ. ಅಂದರೆ ನಾವು ಲೇಸರ್ ಆಪ್ರೇಷನ್ ಮಾಡಿದೆ ಅಂದರೆ ಲೇಸರ್ ನಿಜವಾಗಿ ಅಲ್ಲ, ಫೇಕು ಅಂದರೆ ಅಲ್ಟ್ರಾಸೌಂಡಿಕ್ ಎನರ್ಜಿ. ಅಲ್ಟ್ರಾಸೌಂಡ್ ಎನರ್ಜಿಯಿಂದ ಲೆನ್ಸನ್ನು ಲಿಕ್ವಿಫೈ ಮಾಡಿ, ಲಿಕ್ವಿಡ್ ಮಾಡಿ, ಅದನ್ನು ಆಸ್ಪಿರೇಟ್ ಸಕ್ ಮಾಡಿ ಸಣ್ಣ ಇನ್ಸಿಷನಿಂದ ಆಪರೇಷನ್ ಮಾಡ್ತದೆ, ಅದು ಫೇಕು ಅಂತ ಹೇಳ್ತದೆ. ಅದಕ್ಕೆ ಹೀಲಿಂಗ್ ತುಂಬ ಫಾಸ್ಟ್ ಇರ್ತದೆ, ಬಿಕಾಸ್ ಅದು ಗಾಯ ತುಂಬ ಸಣ್ಣದಿರ್ತದೆ. ಸೊ ವಿದಿನ್ 1 week ಅದು ಆಲ್ಮೋಸ್ಟ್ ಫುಲ್ ಹೀಲ್ ಆಗ್ತದೆ. ವಿದಿನ್ 2 weeks 2 ವಾರ ಒಳಗಡೆ ನಿಮಗೆ ಎಲ್ಲ ಕೆಲಸ ಎಲ್ಲ ಮಾಡ್ಬೋದು. ಬಟ್ ಹಳೆಯ ಟೈಪ್ ಆಪರೇಷನ್ ಇದೆ, ಓಲ್ಡ್ ನಾನ್ ಮೆಕ್ಯಾನಿಕಲ್ ಸರ್ಜರಿ, ಯಾವುದರಲ್ಲಿ ನಾವು ಮಿಷಿನ್ಸ್ ಯೂಸ್ ಮಾಡೋದಿಲ್ಲ. ಅದನ್ನು ಕಣ್ಣನ್ನು ಸ್ವಲ್ಪ ಓಪನ್ ಮಾಡಿ ಪೊರೆ ತೆಗೆದು ಇನ್ನೊಂದು ಲೆನ್ಸ್ ಹಾಕಬೇಕಾಗ್ತದೆ. ಅದು ಯೂಶ್ವಲಿ ನಾವು 90% ಕೇಸಸ್ ಏನಾದರೂ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಇದ್ದರೆ, ಅಂದರೆ ಪೊರೆ ತುಂಬ ಹಾರ್ಡ್ ಆದರೆ, ಮೆಚ್ಯೂರ್ ಆದರೆ, ಅದರದ್ದು ಸೈಜ್ ತುಂಬ ಜಾಸ್ತಿ ಇದ್ದರೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ನಾವು ಅಂಥ ಆಪರೇಷನ್ ಮಾಡ್ತೇವೆ. ಅದರಲ್ಲಿ ಸ್ಟಿಚ್ ಎಲ್ಲ ಕೆಲವೊಮ್ಮೆ ಹಾಕ್ತೇವೆ. ಅಂಥ ಸಿಚುವೇಷನಲ್ಲಿ ಮೇ ಬಿ ರಿಕವರಿ ಸ್ವಲ್ಪ ಪ್ರಾಬ್ಲಮಿನ ಮೇಲೆ ಡಿಪೆಂಡ್ ಆಗ್ತದೆ, ಜಾಸ್ತಿ ಟೈಮ್ ಬೇಕಾಗ್ತದೆ, ಮೇ ಬಿ 2-3 ವಾರ ಹಾಗೆ ಬೇಕಾಗ್ಬೋದು. ಬಟ್ ಯೂಶ್ವಲಿ ಲೇಸರ್ ಆಪರೇಷನ್ ಅಂದರೆ ಫೇಕೋ ಆಪರೇಷನ್ ಮಾಡಿದರೆ ಬೇಗ ರಿಕವರಿ ಆಗ್ತದೆ. ಧನ್ಯವಾದಗಳು, ಧನ್ಯವಾದಗಳು. ಡಾಕ್ಟರ್, ಉರಿಯೂತದ ಬಗ್ಗೆ ನಾವು ಮಾತಾಡ್ತಿದ್ವು, ಈ ಉರಿಯೂತಕ್ಕೆ ಯಾವ ಯಾವ ತರಹದ ಚಿಕಿತ್ಸೆಗಳನ್ನು ಕೊಡ್ತೀರಿ? ಈಗ ನಾನು ಯುವಿಯೈಟಿಸ್ ಬಗ್ಗೆ ನಾನು ಹೇಳ್ತೇನೆ. ಯುವಿಯೈಟಿಸ್ ಅಂದರೆ ಕಣ್ಣಲ್ಲಿ ನರದ ಮುಂದಗಡೆ ಇರುವ ಯುವಿಯಲ್ ಟಿಶ್ಯೂ ಅಥವಾ ಕರಿಗುಡ್ಡೆ ಹಿಂದ್ಗಡೆ ಇರುವ ಯುವಿಯಲ್ ಟಿಶ್ಯೂಗೆ ಊತ ಬರೋದು, ಸ್ವೆಲ್ಲಿಂಗ್ ಬರೋದು. ಅದರಲ್ಲಿ ನಿಮ್ಮ ಕ್ವೆಶನ್ ಅಂದರೆ ಟ್ರೀಟ್ಮೆಂಟ್ ಮಾಡುವ ಮುಂಚೆ ನಮಗೆ ಗೊತ್ತಾಗಬೇಕು ಯಾಕೆ ಇಂಥ ಪ್ರಾಬ್ಲಮ್ ಬಂದಿದೆ ಅಂದರೆ. ಇದು ಇನ್ಫೆಕ್ಟಿವ್ ಕಾಸಿಂದ ಬರ್ಬೋದು. ಸೊ ಇನ್ಫೆಕ್ಷನ್ ಇದ್ದರೆ ಆ್ಯಕ್ಟಿವ್ ಇನ್ಫೆಕ್ಷನ್, ಯೂಶ್ವಲಿ ಮೋಸ್ಟ್ ಕಾಮನ್ಲಿ ಇಂಡಿಯಾದಲ್ಲಿ ಟಿ ಬಿ ಪ್ರಾಬ್ಲಮ್ ಇದ್ದರೆ ಅಥವಾ ಲೆಪ್ರಸಿ ಪ್ರಾಬ್ಲಮ್ ಇದ್ದರೆ ಅಥವಾ ಕೆಲವು ವೈರಲ್ ಇನ್ಫೆಕ್ಷನ್ ಇದ್ದರೆ, ಇದು ಇನ್ಫೆಕ್ಟಿವ್ ರೀಸನ್ಸಿಂದ ಕಣ್ಣಲ್ಲಿ ನರದ ಮುಂದಗಡೆ ಇರುವ ಯುವೆಲ್ ಟಿಶ್ಯೂವಲ್ಲಿ ಅಥವಾ ಲೆನ್ಸಿನ ಮುಂದಗಡೆ ಇರುವ ಐರಿಸ್ ಟಿಶ್ಯೂಯಲ್ಲಿ ಸ್ವೆಲ್ಲಿಂಗ್ ಬರ್ತದೆ. ಇನ್ಫೆಕ್ಷನನ್ನು ರೂಲ್ ಔಟ್ ಮಾಡಬೇಕು. ಇನ್ಫೆಕ್ಷನ್ ಇಲ್ಲದಿದ್ದರೆ ನಾವು ಅದರ ಟ್ರೀಟ್ಮೆಂಟ್ ಸ್ಟೆರಾಯ್ಡಿಂದ ನಾವು ಮಾಡ್ತೇವೆ. ನಾನು ಹೇಳಿದ್ದೇನೆ ಆ್ಯಂಟೀರಿಯರ್ ಯುವಿಯಾಟಿಸ್ ಮತ್ತು ಪೋಸ್ಟೀರಿಯರ್ ಯುವಿಯಾಟಿಸ್ ಅಂತ ಬೇರೆ ಬೇರೆ ಟೈಪ್ಸ್ ಇದೆ. ಯೂಶ್ವಲಿ ಆ್ಯಂಟೀರಿಯರ್ ಅಂದರೆ ಲೆನ್ಸ್ನ ಮುಂದಗಡೆ ಇರುವ ಯುವಿಯಾಟಿಸ್ಗೆ ನಾವು ಡ್ರಾಪ್ಸ್ ಕೊಟ್ಟರೆ ಯೂಶ್ವಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಬಟ್ ಪೋಸ್ಟೀರಿಯರ್ ಯುವಿಯಾಟಿಸ್ ಅಂದರೆ ಲೆನ್ಸ್ನ ಹಿಂದಗಡೆ ಅಥವಾ ಪ್ಯಾನ್ ಯುವಿಯಾಟಿಸ್ ಅಂದರೆ ಎಲ್ಲ ಹಿಂದಗಡೆ ಮತ್ತು ಮುಂದಗಡೆ ಇರುವ ಪ್ರಾಬ್ಲಮ್ ಇದ್ದರೆ ನಮಗೆ ಸ್ಟೆರಾಯ್ಡ್ ಯೂಶ್ವಲಿ ಟ್ಯಾಬ್ಲೆಟ್ ಆಗಿ ಅಥವಾ ಇಂಜೆಕ್ಷನ್ ಆಗಿ ಕೊಡಬೇಕಾಗ್ತದೆ. ಕಣ್ಣೊಳಗಡೆ ಕೆಲವೊಮ್ಮೆ ಇಂಜೆಕ್ಷನ್ ಕೊಡಬೇಕು, ಕೆಲವೊಮ್ಮೆ ಕಣ್ಣ ಸೈಡಿಗೆ ಇಂಜೆಕ್ಷನ್ ಕೊಡಬೇಕು, ಕೆಲವೊಮ್ಮೆ ಟ್ಯಾಬ್ಲೆಟ್ ಕೊಡಬೇಕು. ಅದು ಯೂಶ್ವಲಿ ಡಿಪೆಂಡ್ ಇರ್ತದೆ, ಎರಡು ಕಣ್ಣಿಗೆ ಪ್ರಾಬ್ಲಮ್ ಉಂಟಾ, ಒಂದೇ ಕಣ್ಣಿಗೆ ಪ್ರಾಬ್ಲಮ್ ಉಂಟಾ ಅಂತ. ಸೊ ಇಂಥ ಸ್ಟೆರಾಯ್ಡ್ ಅಥವಾ ಇಮ್ಯುನೋಮಾಡ್ಯುಲೇಟರ್, ಸಿವಿಯರ್ ಕೇಸಸಲ್ಲಿ ಇಮ್ಯುನೋಮಾಡ್ಯುಲೇಟರ್ ಟ್ಯಾಬ್ಲೆಟ್ಸ್ ಕೂಡ ಕೊಡಬೇಕಾಗ್ತದೆ. ಕೆಲವೊಮ್ಮೆ ಈ ಯುವಿಯಾಟಿಸ್ ಬರೋದು ಬಾಡಿಯಲ್ಲಿ ಬೇರೆ ಪ್ರಾಬ್ಲಮ್, ಆಟೋ ಇಮ್ಯೂನ್ ಕಂಡೀಷನ್ ಇರುವಾಗ ಕೂಡ ಇರ್ತದೆ. ಅಂಥ ಸಿಚುವೇಶನಲ್ಲಿ ನಾವು ರುಮೆಟಾಲಜಿಸ್ಟ್ ಹತ್ರ ನಾವು ಕನ್ಸಲ್ಟ್ ಮಾಡಿ ಫುಲ್ ಬಾಡಿದು ಟ್ರೀಟ್ಮೆಂಟ್ ಕೂಡ ಮಾಡಬೇಕಾಗ್ತದೆ. ಸೊ ಟ್ರೀಟ್ಮೆಂಟ್ ಯೂಶ್ವಲಿ ಅದು ಆ್ಯಂಟೀರಿಯರ್ ಅಥವಾ ಪೋಸ್ಟೀರಿಯರ್ ಮೇಲೆ ಡಿಪೆಂಡ್ ಆಗ್ತದೆ. ಆ್ಯಂಟೀರಿಯರಿಗೆ ಯೂಶ್ವಲಿ ಡ್ರಾಪ್ಸ್, ಪೋಸ್ಟೀರಿಯರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಬೇಕಾಗ್ತದೆ ಅಥವಾ ಇಂಜೆಕ್ಷನ್ ಬೇಕಾಗ್ತದೆ. ಓಕೆ ಡಾಕ್ಟ್ರೆ, ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ ಹಲೋ ನಮಸ್ತೆ, ತಾವು ಯಾರು, ಎಲ್ಲಿಂದ ಹೇಳಿ? ಓಕೆ, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ. ನಮಸ್ತೆ ಡಾಕ್ಟರ್. ನಮಸ್ತೆ ಸರ್. ನಾನು ಬ್ಲೈಂಡ್ ಆಗಿದ್ದೇನೆ. ಓಕೆ. ಬಿಸಿಲೆಲ್ಲ ಆಗಿದೆ, ಅದಕ್ಕೆ ನಾನೊಂದು ಡ್ರಾಪ್ಸ್ ತಯಾರು ಮಾಡಿ ನಾನು ಬಿಡ್ತಾ ಇದ್ದೆ. ಅದರಲ್ಲಿ ಎಲ್ಲ ಹೋಗಿತ್ತು, ಅಲ್ಲ ವಾಹನಗಳು ಅತಿಥಿಗಳೆಲ್ಲ ಕಾಣ್ತಾ ಬರ್ತಿತ್ತು. ಅದು ನಾನು ಪ್ರಯೋಗಕ್ಕೆ ಚೂರು ಮಾಡಿದ್ದು, ಅದಕ್ಕೆ ಮುಗೀತು. ಮತ್ತೆ ಮತ್ತೆ ಇನ್ನು ಮಾಡಲೇ ಇಲ್ಲ, ಕಳೆದ ವರ್ಷ ಮಾಡಬೇಕಿತ್ತು, ಮಾಡಿಲ್ಲ. ಹಾಗೆ ಮಾತಾಡಿದ್ದೀನಿ. ನಿಮ್ಮ ನಿಖರವಾದ ಪ್ರಶ್ನೆ ಏನು ಹೇಳಿ, ಯಾವ ಪ್ರಶ್ನೆ ಕೇಳಬೇಕಿತ್ತು ನಿಮಗೆ ಡಾಕ್ಟರ್ ಹತ್ರ? ಈಗ ಬಿಸಿ ಬರ್ಸ್ಬೋದಾ ಸರ್? ಎಂತ ಪ್ರಾಬ್ಲಮ್ ಇತ್ತಂತ ನಿಮಗೆ ಗೊತ್ತುಂಟ? ನೀವು ಅಲ್ಲಿ ಹೋಗಿ ತೋರಿಸಿದ್ದೀರಲ್ಲ, ನಿಮಗೆ ಕಾಣ್ತಾ ಇಲ್ಲ, ಎರಡು ಕಣ್ಣಲ್ಲಿ ಕಾಣ್ತಾ ಇಲ್ಲ. ಸೊ ಯಾಕೆ ದೃಷ್ಟಿ ಕಮ್ಮಿ ಉಂಟಂತ ಅವರು ಹೇಳಿದ್ದಾರೆ? ಅದು ನಾನು ಒಂದು ದಾನ ಇದು ಕೊಟ್ಟಿಗೆ ದಾಕ್ಲಿಗೆ ಕೊಟ್ಟಿಗೆ ಅಲ್ಲ ಕಟ್ಟದವ್ರಾಗ ಅದನ್ನ ಒಳ್ಳೆ ಕಾದು ಕಟ್ಟಿದ್ದು, ಅದ ಅಗ್ಗಕ್ಕ ಕಡ್ದು ಬಿಟ್ಟು ತುಂಡಾಗಿ ನನ್ನ ಕೈ ನನ್ನ ಕಣ್ಣಿಗೆ ಬಡ್ದಿದ್ದು. ಸೊ ಅದು ಒಂದು ಕಣ್ಣಿಗೆ ಮಾತ್ರ ಆಗಿರ್ಬಹುದಲ್ಲ, ಇನ್ನೊಂದು ಕಣ್ಣು? ಇನ್ನೊಂದು ಕಣ್ಣು ಅದು ಮುಂಚೆನೆ ಹೋಗಿತ್ತು. ಹೇಗೆ? ಅದು ಈಗ ಕಾದ್ನೊಳಗೆ ನುಗ್ಗಿಕೊಂಡು ಹೋಗುವಾಗ ದನದೊಟ್ಟಿಗೆ. ಎರಡು ಕಣ್ಣಲ್ಲಿ ಕೂಡ ಪೆಟ್ಟಾಗಿತ್ತ? ಒಂದು ಕಣ್ಣು ಸಣ್ಣದಿರೋದಲ್ಲೇ ಹೋಗಿತ್ತು. ಓಕೆ ಓಕೆ. ಸೊ ಹಾಕಿಲ್ಲ ಅಂತ ಕೆ ಎಂ ಸಿ ಹೇಳಿದ್ದಾರೆ, ಒಂದು ಕಣ್ಣಿಗೆ ದೃಷ್ಟಿ ಕೊಡ್ಬೋದು ಅಂತ ಹೇಳಿದ್ರು. ಓಕೆ. ಮುಂದೆ ನಾನು ಸುಮಾರು ಒಂದು 10 ವರ್ಷದಿಂದ ಬಂದಿದ್ದೆ. ಓಕೆ. ಆಗ ಹೇಳಿದ್ರು ಒಂದು ಕೇರಳದೊಂದು ಹೆಣ್ಣು ಡಾಕ್ಟರ್ ಇದ್ರು, ಮತ್ತೊಂದು ಇನ್ನೊಂದು ರಾಜೇಶ್ ಡಾಕ್ಟರ್ ಅಂತ ಏನೋ ಇದ್ರು, ಅದವರೆಲ್ಲ ಕಣ್ಣು ನೋಡಿ ಒಂದು ಕಣ್ಣಿಗೆ ದೃಷ್ಟಿ ಕೊಡ್ಬೋದು ಅಂತ ಹೇಳಿದ್ರು. ಓಕೆ. ಅದ್ರಲ್ಲ ಮತ್ತೆ ನಾನು ಇಲ್ಲಿಗೆ ಬಂದಿದ್ದೆ, ಪಾದರ್ಮಲಾರಿಗೆ ಬಂದಿದ್ದೆ. ಓಕೆ ಸರ್. ಸರ್, ನೀವು ಡೆಫಿನೆಟ್ಲಿ ನಿಮಗೆ ಎರಡು ಕಣ್ಣಿಂದ ಕಾಣ್ತಾ ಇಲ್ಲದ್ರೆ ನೀವು ಮತ್ತು ಒಂದು ಕಣ್ಣಲ್ಲಿ ಏನಾದರೂ ಆಪರೇಷನ್ ಮಾಡ್ಬೋದಂತ ಯಾರಾದರೂ ಹೇಳಿದರೆ ಪ್ಲೀಸ್ ಆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. ಎಷ್ಟು ಲೇಟ್ ನಾವು ಮಾಡ್ತೇವಲ್ಲ ಅಷ್ಟು ದೃಷ್ಟಿ ಬರೋದು ಅಷ್ಟು ಕಮ್ಮಿ. ಸೊ ಜೊತೆಗೆ ಜನ ಎಲ್ಲ ಇತ್ತಿಲ್ಲ, ಹಾಗೆ ಸ್ವಲ್ಪ ಲೇಟ್ ಆಯ್ತು. ಆದಷ್ಟು ಬೇಗ ನೀವು ಹೇಗಾದರೂ ಅರೇಂಜ್ಮೆಂಟ್ ಮಾಡಿ, ಯಾರನ್ನು ಕೇಳಿ, ಹೆಲ್ಪಿಗೆ ಕೇಳಿ, ನೀವು ನಿಮ್ಮ ಡಾಕ್ಟರ್ ಹತ್ರ ಪ್ಲೀಸ್ ಹೋಗಿ ತೋರಿಸಿ. ಸೊ ದ್ಯಾಟ್ ಅದರ ಟ್ರೀಟ್ಮೆಂಟ್ ಅಟ್ಲೀಸ್ಟ್ ಒಂದು ಕಣ್ಣಲ್ಲಿ ಏನಾದರೂ ಮಾಡ್ಬೋದಾದರೆ ಅದನ್ನು ನೀವು ಮಾಡಿಸ್ಬೇಕು. ಬಿಕಾಸ್ ಈವನ್ ಒಂದು 20% ದೃಷ್ಟಿ ಬಂದರೆ ನಿಮ್ಮ ಲೈಫ್ ಚೇಂಜ್ ಆಗ್ತದೆ. ಸೊ ಅದು ಹಾಂ. ಸೊ ಪ್ಲೀಸ್ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸಿ, ಮತ್ತು ಏನಾದರೂ ಅವರು ಹೇಳಿದ ಹಾಗೆ ನೀವು ಪ್ಲೀಸ್ ಮಾಡಿ. ಎಷ್ಟು ಅವರ ಏನಾದರೂ ಅವರ ಪ್ಲೀಸ್ ಟ್ರೈ ಮಾಡಿ ಸರ್, ಪ್ರಯತ್ನ ಮಾಡಿ, ಅಟ್ಲೀಸ್ಟ್ ನೀವು ಟ್ರೈ ಮಾಡಬೇಕು. ಸರಿ, ಕರೆ ಮಾಡೋದಕ್ಕೆ ಧನ್ಯವಾದ ನಿಮಗೆ ಡಾಕ್ಟ್ರೆ. ಈಗ ಚಿಕಿತ್ಸೆ, ಧನ್ಯವಾದಗಳು. ಚಿಕಿತ್ಸೆ ಬಗ್ಗೆ ಹೇಳ್ತಾ ಇರಿ. ಚಿಕಿತ್ಸೆ ನಂತರ ಈ ತೊಂದರೆ ಸಂಪೂರ್ಣ ಗುಣವಾಗುತ್ತಾ ಮತ್ತೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆಯಾ? ಹಾಂ, ಇದು ಎಗೇನ್ ಒಳ್ಳೆ ಕ್ವೆಶ್ಚನ್ ಸರ್. ಇದು ಈ ಯುವಿಯಾಟಿಸ್ ಟಿಶ್ಯೂ ಪ್ರಾಬ್ಲಮ್ ಬಂದ ನಂತರ ಅದು ಡಿಪೆಂಡ್ ಆಗ್ತದೆ. ನಮಗೆ ಒಂದು ಸ್ಪೆಸಿಫಿಕ್